ಈ ಕಾಂಪೋಸ್ಟ್ ಗೊಬ್ಬರ, ಹಸಿರೆಲೆ ಗೊಬ್ಬರ ಇವನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದಿದ್ದಂತಹ ಸಂದರ್ಭದಲ್ಲಿ ನಾವು ಅನಿವಾರ್ಯವಾಗಿ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆಯನ್ನ ಮಾಡಬೇಕಾಗುತ್ತೆ. ಈ ವಿಧಾನದಲ್ಲಿಯೂ ಕೂಡ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಬಹುದಾ? ಬಳಕೆ ಮಾಡಬಹುದು ಅನ್ನೋದಾದ್ರೆ ಹೇಗೆ ಮಾಡ್ತಾ ಇದ್ದೀರಾ ನೀವು? ಅಲ್ಲ, ಮಾಮೂಲಿ ಸಾಂಪ್ರದಾಯಿಕವಾಗಿ ಹಿಂದಿಂದ ಹೆಂಗ್ ರಾಸಾಯನಿಕ ಬಳಸಿದ್ವೋ ಇದು ಇದಕ್ಕೂ ಕೂಡ ಹಾಗೇನೆ ಮಾಡ್ತೀವಿ. ಈಗ ಸಸಿ ಮಡಿ ಹೆಸರಾಗಿ ಒಂದು 20 ದಿವಸ ಆದ್ಮೇಲೆ ಒಂದು ಗೊಬ್ಬರ ಕೊಡ್ತೀವಿ, ನಂತರ ಒಂದ್ 2 ತಿಂಗಳ ಕಳೆದ ನಂತರ ಇನ್ನೊಂದ್ ಮೇಲೆ ಗೊಬ್ಬರ ಕೊಟ್ಟು ಮಾಮೂಲಿಯಾಗೆ ಮಾಡ್ತೀವಿ. ಅದೇನ್ ವಿಶೇಷತೆ ಏನಿಲ್ಲ ಅದ್ರಲ್ಲಿ. ಮಾಮೂಲಾಗಿ ಹೆಂಗ್ ಮಾಡ್ತಿದ್ವು ಅದೇ ತರ ಇದಕ್ಕೂ ಗೊಬ್ಬರ ಕೊಡುವಂತದ್ದು. ಯಾವ ಗೊಬ್ಬರವನ್ನ ಬಳಸ್ತೀರಾ ಸಾಮಾನ್ಯವಾಗಿ? ನಾವು ಸಾಮಾನ್ಯ DAP ಯೂರಿಯಾ ಪೊಟಾಷಿಯಂ ಮಿಕ್ಸ್ ಮಾಡಿ ಹಾಕಂತದ್ದು, ಹೆಚ್ಚಿನದಾಗಿ ಅದೇ ತರ ಮಾಡ್ತೀವಿ. ಇಲ್ಲ 17 ಕಾಂಪ್ಲೆಕ್ಸ್ ಇರುತ್ತೆ, ಇಲ್ಲ 19 ಕಾಂಪ್ಲೆಕ್ಸ್ ಇರುತ್ತೆ. ಈ ತರ ಈ ಗೊಬ್ಬರಗಳನ್ನ ಹೆಚ್ಚು ಬಳಸ್ತೀವಿ. ಭತ್ತದ ಬಿತ್ತನೆ ಬೀಜವನ್ನ ಹೆಂಗ್ ಚೆಲ್ತಿರೋ ಗೊಬ್ಬರನು ಹಂಗ್ ಚೆಲ್ಲಿದ್ರೆ ಸಾಕ? ಹೌದೌದು, ಗೊಬ್ಬರನು ಹಾಗೆ ಎರ್ಚ್ಕೊಂಡ್ ಬರ್ತೀವಿ, ಎಲ್ಲಾ ಕಡೆ ಸಮನಾಗಿ ಬೀಳಂಗೆ ಒಂದ್ ಕಡೆಯಿಂದ ಎರ್ಚ್ಬಿಡ್ತೀವಿ. ಎರ್ಚ್ಬಿಟ್ಟು ನೀರನ್ನೆಲ್ಲ ಖಾಲಿ ಮಾಡ್ಬಿಟ್ಟು ಎರ್ಚ್ಬಿಟ್ಟು ನೀರ್ ಹೊರಗೆ ಹೋಗದಂಗ್ ಮತ್ತೆ ನೀರೆಲ್ಲ ಕಟ್ಟಿ ನಿಲ್ಲಿಸ್ಕೋತೀವಿ. ನೀರಾವರಿ ಆಶ್ರಯದಲ್ಲಿ ಮಾಡ್ತಾ ಇದ್ದೀರೋ ಅಥವಾ ಮಳೆ ಆಶ್ರಯದಲ್ಲೇ ಮಾಡ್ತಾ ಇದ್ದೀರಾ? ನೀರಾವರಿ ಆಶ್ರಯನೇ ಮಾಡ್ತಾ ಇರೋದು. ಏನು ನೀರಾವರಿ ಮೂಲ? ಕೆರೆ ಇದೆ, ಕೆರೆ ಇರೋದ್ರಿಂದ ನಮಗೆ ನೀರು ಇರೋದೆ ತುಂಬಾ ನೀರು ಇರುತ್ತೆ, ಹಾಗಾಗಿ ನೀರಾವರಿ ಆಶ್ರಯದಲ್ಲೇ ಬೆಳೀತಾ ಇರ್ತೀವಿ. ಈಗ ನಾಟಿ ಮಾಡುವಾಗ ನಾವು ಹೆಂಗೆ ನೀರು ಕಟ್ತಾ ಇದ್ವು ಅದೇ ರೀತಿ ನೀರು ಕಟ್ಟಂತ ಅವಶ್ಯಕತೆ ಇರುತ್ತೋ ಹೇಗೆ? ಇಲ್ಲಿ ನೀರೇನು ಯಾವಾಗ್ಲೂ ಕಟ್ಟ ಅವಶ್ಯಕತೆ ಇಲ್ಲ, ಹದ ಅಂದು ನೋಡ್ಕೋಬೇಕು. ತೇವಾಂಶ ಏನಂಗ್ ನೋಡ್ಕೊಂಡ್ರು ಸಾಕು, ಗದ್ದೆಯಲ್ಲಿ ಯಾವಾಗ್ಲೂ ಏನ್ ನೀರ್ ನಿಲ್ಸೋ ಅವಶ್ಯಕತೆ ಇಲ್ಲ. ಮಳೆ ಬರ್ತಾ ಇದ್ರೆ ಅದೇ ಸಾಕಾಗುತ್ತೆ? ಸಾಕಾಗುತ್ತೆ, ಹೌದು. ಹಿಂದೆ ಏನಪ್ಪ ಅಂದ್ರೆ ಕಳೆ ಹೇಳುತ್ತೆ ಅಂತೇಳಿ ನೀರ್ ಕಟ್ಟಿ ನಿಲ್ಸಂತದ್ದಿತ್ತು. ಈ ಜೇಕು ಕಳೆ ಎಲ್ಲ ತುಂಬಾ ಹೇಳುತ್ತೆ, ನೀರ್ ಇದ್ರೆ ಕಳೆ ಅವಾಯ್ಡ್ ಮಾಡ್ಲಿಕ್ಕೆ ತುಂಬಾ ನೀರ್ ಕಟ್ಟಿ ನಿಲ್ಸೋರು ಗದ್ದೆಗೆ. ಈಗ ನಾವು ಕಳೆನಾಶಕ ಬಳಸೋದ್ರಿಂದ ನೀರ್ದು ಯಾವಾಗ್ಲೂ ಕಟ್ಟಿರ್ಬೇಕು ಅಂತೇನಿಲ್ಲ. ಹಾಗೆ ಕಳೆನಾಶಕ ಬಳಕೆ ಮಾಡ್ಕೊಂಡ್ರೆ ಸಾಕಾಗುತ್ತೆ, ನೀರನ್ನ ನಿಲ್ಸತಕ್ಕಂತ ಅಗತ್ಯನು ಕೂಡ ಇಲ್ಲ. ಒಂದಷ್ಟು ತೇವಾಂಶ ಇರೋ ಹಾಗೆ ಯಾವಾಗ್ಲೂ ನೋಡ್ಕೊಂಡ್ರೆ ಸಾಕಾಗುತ್ತೆ. ಹೌದು, ತೇವಾಂಶ ಮೇಂಟೈನ್ ಮಾಡಿ ಸಾಕು. ನೀರು ನೀರ್ ಯಾವಾಗ್ಲೂ ಏನು ಮಡಿನ ತರ ನೀರ್ ನಿಲ್ಸೋದ್ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಈಗ ನಾಟಿ ಮಾಡುವಾಗ ಹೆಂಗೆ ಇಳುವರಿ ಬರ್ತಾ ಇತ್ತೋ ಮತ್ತೆ ನಾಟಿ ಮಾಡಿದಾಗ ಹೇಗೆ ಬೆಳೆ ಬರ್ತಾ ಇತ್ತೋ ಅದೇ ರೀತಿ ಇಲ್ಲಿಯೂ ಬರುತ್ತೋ ಅಥವಾ ಏನಾದ್ರೂ ಬದಲಾವಣೆ ಇರುತ್ತಾ? ಅದೇ ರೀತಿ ಬರುತ್ತೆ, ಅದಕ್ಕಿಂತಲೂ ಚೆನ್ನಾಗೇ ಬರುತ್ತೆ. ದೂರ ದೂರ ಭತ್ತ ಬಿದ್ರಂತೂ ಚೆನ್ನಾಗಿ ತೆಂಡೆ ಹೊಡೆಯುತ್ತೆ, ಗೊನೆನು ಚೆನ್ನಾಗಿ ಬಂದಿರುತ್ತೆ, ಏನು ಇದಿಲ್ಲ, ಬಹಳ ಫೈನ್ ಆಗಿ ಬರುತ್ತೆ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಮತ್ತೆ ಏನೆಲ್ಲ ವಿಶೇಷತೆಗಳನ್ನ ಈ ವಿಧಾನದಲ್ಲಿ ನೀವು ಗುರುತಿಸಿದ್ರಿ? ಅದೇ, ಈಗ ನಮ್ಗೆ ಏನಪ್ಪ ಅಂದ್ರೆ ಜನಗಳದು ಸಮಸ್ಯೆ ಕಡಿಮೆ ಆಗುತ್ತೆ. ಜನಗಳೆಲ್ಲ ಬಂದಿಲ್ಲ, ಇವತ್ತು ಕೆಲಸ ಆಗ್ಲಿಲ್ಲ ಅನ್ನೋದೇನಿಲ್ಲ, ಒಬ್ರಿಬ್ರಿದ್ರು ಇದನ್ನ ಕೆಲಸ ನಿಭಾಯಿಸ್ಕೊ ಬರ್ಬೋದು, ಅದೊಂದೇ ವಿಶೇಷತೆಯಾಗಿ ಕಾಣುತ್ತೆ. ಈಗ ಕೆಲವ್ರು ಏನ್ ಮಾಡ್ತಿದ್ದು, ನಾನು ಇದೇ ಬೇಜಾರಕ್ಕೆ 2 ವರ್ಷ ಗದ್ದೆ ಕೈ ಬಿಟ್ಟಿದ್ದು ಇದೇ ಉದ್ದೇಶಕ್ಕೆ, ಜನ ಗುಡ್ಡೆ ಹಾಕಿ ಹಾಕ್ದಲೆ ಅವ್ರು ಬೇಕಾಬಿಟ್ಟು ಸಂಬಳ ಕೇಳಿರೋ ಅನ್ನೋ ಬೇಜಾರಕ್ಕೆ ಬಿಟ್ಟಿದ್ದು. ಈಗ ನಮಗೇನ್ ಜನ ಬಂದ್ರು ನಡೆಯುತ್ತೆ, ಬರ್ದಿದ್ರು ನಡೆಯುತ್ತೆ, ನಾವೇ ಬೇಕಾದ್ರೂ ನಿಭಾಯಿಸಬಹುದು ಅನ್ನೋ ಒಂದು ದೃಷ್ಟಿಲಿ ಮಾಡಬಹುದು. ಇದೇ ಒಂದು ವಿಶೇಷತೆ, ಇದೊಂದು ಅಡ್ವಾಂಟೇಜ್ ಇದೆ, ಮಾಡಬಹುದು. ಪ್ರತಿಯೊಬ್ರು ಬೇಕಾದ್ರೆ ಮನಸ್ಸು ಮಾಡಿ ಮಾಡಿದ್ರೇನು ತೊಂದರೆ ಇಲ್ಲ. ಆಮೇಲೆ ಮನೇಲಿ ಎತ್ತಿದ್ರಂತೂ ಇನ್ನೂ ಸುಲಭ, ತೀರಾ ಕಡಿಮೆ ಖರ್ಚಲ್ಲಿ ಮಾಡಬಹುದು. ಎತ್ತುಗಳು ಸಾಕೊಂಡು ಸ್ವಂತನೇ ಮಾಡಿದ್ರೆ ತುಂಬಾ ಖರ್ಚು ಕಡಿಮೆಲೆ ಮಾಡ್ಕೋಬಹುದು. ಒಟ್ಟಿಗೆ ಈ ನೇರ ಬಿತ್ತನೆ ಭತ್ತವನ್ನ ಅನುಸರಿಸೋದ್ರಿಂದ ನಾವು ಮಡಿಗಳನ್ನ ಮಾಡ್ತಕ್ಕಂಥದ್ದು ತಪ್ಪುತ್ತೆ, ಒಗ್ಗ ಹಾಕ್ತಾ ಅಂತದ್ದು ತಪ್ಪುತ್ತೆ, ಸಸಿಗಳನ್ನ ಕೀಳಾ ಅಂತದ್ದು ತಪ್ಪುತ್ತೆ, ಅದನ್ನ ನಾಟಿ ಮಾಡ್ತಕ್ಕಂಥದ್ದು ತಪ್ಪುತ್ತೆ, ಇದಕ್ಕೆಲ್ಲ ಎಷ್ಟು ದುಡ್ಡು ಖರ್ಚಾಗ್ತಾ ಇತ್ತೋ ಆ ದುಡ್ಡು ಕೂಡ ಉಳಿಯುತ್ತೆ. ಮನೆಯಲ್ಲಿ ಇರೋ ಅಂತವ್ರೇನೆ ಒಬ್ರು ಇಬ್ರು ಇದ್ಕೊಂಡು ಈ ವಿಧಾನದಲ್ಲಿ ಭತ್ತವನ್ನ ಬೆಳಿಬಹುದು. ಹೌದು, ಖಂಡಿತ ಮಾಡಬಹುದು. ಆ ಉದ್ದೇಶಕ್ಕೆ ನಾನು ಮಾಡಿದ್ದು, ಅದೆಲ್ಲ ಬೇಡ, ಜನಗಳು ಅಷ್ಟು ಮಾಡಕ್ ಆಗಲ್ಲ, ನಮಗೆ ಟೈಮ್ ಉಳಿತದೆ ಅಂತೇಳಿ, ಇದು ಸುಲಭವಲ್ಲ ಅಂತೇಳಿ ಸುಮ್ಮನೆ ಒಂದು ಪ್ರಯೋಗ ಮಾಡಿ ಸಕ್ಸಸ್ ಆಗಿದೆ. ಮಾಡಬಹುದು, ಎಲ್ಲರೂ ಮನಸ್ಸು ಮಾಡಿದ್ರೆ ಏನು ತಪ್ಪಾಗಲ್ಲ, ಮಾಡಬಹುದು. ಈಗ ತುಂಬಾ ಉಳಿಯುತ್ತೆ, ಹಾಗೆ ಮಡಿ ಮಾಡೋ ಅಂತದ್ದು ಉಳಿಯುತ್ತೆ, 1 ತಿಂಗಳು ಹಾಗೆ ಕಾಯೋದು ಉಳಿಯುತ್ತೆ, ಎಲ್ಲ ಉಳಿಯೋದ್ರಿಂದ ಇದು ಮಾಡಬಹುದು. ಸ್ವಲ್ಪ ಕ್ರಮವಾಗಿ ಮಾಡಿದ್ರೆ 1 ವರ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಮಾರನೇ ವರ್ಷಕ್ಕೆ ಸುಧಾರಿಸುತ್ತೆ. ಎಲ್ಲಿ ಏನ್ ತಪ್ಪಾಗಿತ್ತು ಅನ್ನೋದು ನಾವೇ ತಿತ್ಕೊಂಡು ಮಾಡ್ತಾ ಹೋದ್ರೆ ಅದು ಗೊತ್ತಾಗುತ್ತೆ, ಕಳೆದ ವರ್ಷ ಏನ್ ತಪ್ಪಾಗಿತ್ತು, ಈ ಸರಿ ಏನ್ ಸರಿ ಮಾಡ್ಕೊ ಮಾಡಬಹುದು ಅಂತ ಮಾಡಿದ್ರೆ ಏನ್ ತೊಂದರೆ ಇಲ್ಲ, ಆರಾಮಾಗಿ ಮಾಡಬಹುದು. ಈ ವಿಧಾನದಲ್ಲಿ ಭತ್ತವನ್ನ ಬೆಳಿಬಹುದು ಅಂತ ಹೇಳಿ ನಿಮಗೆ ಹೇಗ್ ಗೊತ್ತಾಯ್ತು? ನಾನು ಇನ್ ಸುಮ್ನೆ ಮ್ಯಾಗಜೈನ್ ತರಿಸ್ತಾ ಇದ್ದೆ, ಓದ್ತಾ ಇದ್ದೆ, ಎಲ್ಲ ಮಂಗಳೂರು ಕಡೆ ಯಾರೋ ಒಬ್ರು ರೈತರು ಮಾಡಿದ್ದು ಮ್ಯಾಗಜೈನ್ ಅಲ್ಲಿ ಬಂದಿತ್ತು ಆರ್ಟಿಕಲ್ ಓದುವಾಗ, ಓದ್ ನೋಡಿದ್ನಲ್ಲ, ನಾನು ಯಾಕೆ ಹಿಂಗ್ ಮಾಡಬಾರ್ದು ಅಂತ ಅನ್ಸಿತ್ತು. ಅದು ತುಂಬಾ ವರ್ಷದಲ್ಲೇ ಬಂದಿತ್ತು, ಬಟ್ ಮಾಡಕ್ ಹೋಗಿರ್ಲಿಲ್ಲ. ಈಗ ಅನಿವಾರ್ಯ ಬಂತಲ್ಲ, ನಮ್ಗೆ ಊಟಕ್ ಭತ್ತ ಇಲ್ದಂಗ ಆಯ್ತು, ಮತ್ತೆ ದನಿಗೆ ಹುಲ್ ಇಲ್ದಂಗ ಆಯ್ತು, ಎಂತ ಮಾಡೋದು, ಇಷ್ಟ ರೇಟ್ ಅಲ್ಲಿ ನಾವು ಉಳ್ಕೊಳ್ಳಕ್ ಆಗಲ್ವಲ್ಲ, ಏನಾಗುತ್ತೆ, ಒಂದ್ ಪ್ರಯೋಗ ಮಾಡ್ಬೇಕು ಅಂತ ಮಾಡಿದ್ದಷ್ಟೇ. ನೋಡೋಣ, ಒಂದ್ 10,000 ಲಾಸ್ ಆಗ್ಬಹುದು, ಇಲ್ಲ ಬರಬಹುದು, ಏನಾಗುತ್ತೆ ನಾವು ಆಗ್ಲಿ ಅನ್ನೋ ದೃಷ್ಟಿಲಿ ನಾನು ಹೊರಟು ಮಾಡಿದ್ದು. ಆಗ್ಲಿಲ್ಲ, ನನಗೆ ಹುಲ್ಲು ಆಯ್ತು, ಭತ್ತನೂ ಆಯ್ತು, ಬಟ್ ಪ್ರಕೃತಿ ಕೋಪದಿಂದ ಅದ್ ಎಲ್ಲರದು ಆಯ್ತು ಬಿಡಿ. ನಾಟಿ ಮಾಡೋರ್ಗೂ ತೊಂದ್ರೆ ಆಯ್ತು, ಬಿತ್ತನೆ ಮಾಡೋದ್ರಿಗೂ ತೊಂದ್ರೆ ಆಯ್ತು, ಅದಕ್ಕೇನು ಮಾಡಕ್ ಆಗಲ್ಲ. ಬೆಳೆ ಅಂತೂ ಬಂತು, ಬೆಳೆದೇನು ಫೇಲ್ ಆಗಿಲ್ಲ, ಚೆನ್ನಾಗೇ ಬಂತು. ಸಾಮಾನ್ಯವಾಗಿ ಏನಾದ್ರೂ ಒಂದು ಹೊಸ್ತನ್ನ ಮಾಡ್ತೀವಿ ಅಂತ ಅಂದಾಗ

ಇದುವರೆಗೂ ಕಿಸಾನ್ ವಾಣಿಯಲ್ಲಿ ಭತ್ತದ ನೇರ ಬಿತ್ತನೆ ಬೇಸಾಯದ ಅನುಭವಗಳ ಕುರಿತು ಆಲೂರು ತಾಲೂಕು ಸಿದ್ದಾಪುರ ಗ್ರಾಮದ ಕೃಷಿಕ ಎಸ್ಪಿ ಮೋಹನ್ ರಾಜು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದ್ದವರು ಅರಕಲಗೂಡು